ಎಷ್ಟು ಶ್ಲೋಕ ಆಗಿದೆ? ಮೂವತ್ತೈದು ಆಗಿದೆಯಾ? ಓಕೆ, ಮೂವತ್ನಾಲ್ಕನೇ ಪಾಠ ಮಾಡುವಂತೆ. ಆತ್ಮಬೋಧ ಮೂವತ್ನಾಲ್ಕನೇ ಶ್ಲೋಕ ಪಾಠ ಮಾಡಬೇಕಷ್ಟೇ. ನಿರ್ಗುಣ ನಿಷ್ಕ್ರಿಯೋ ನಿತ್ಯ, ನಿರ್ವಿಕಲ್ಪೋ ನಿರಂಜನ, ನಿರಾಕಾರೋ ನಿತ್ಯ ಮುಕ್ತೋಸ್ಮಿ. ನಿರ್ವಿಕಾರೋ ನಿರಾಕಾರ, ನಿತ್ಯ ಮುಕ್ತೋಸ್ಮಿ ನಿರ್ಮಲ. ಅಹಮಾಕಾಶವತ್ ಸರ್ವಂ ಬಹಿರಂತರ್ಗತೋಚ್ಯುತ, ಸದಾ ಸರ್ವತಮ ಶುದ್ಧ. ನಿಸ್ಸಂಗೋ ನಿರ್ಮಲೋಚಲ, ನಿತ್ಯಶುದ್ಧ ವಿಮುಕ್ತೈಕಂ, ಅಖಂಡಾನಂದಮದ್ವಯಂ. ಸತ್ಯಂ ಜ್ಞಾನಮನಂತಂ ಯತ್ ಪರಂ ಬ್ರಹ್ಮಾಹಮೇವ ತತ್. ಧ್ಯಾನದ ಆಸನದಲ್ಲಿ ಕುಳಿತುಕೊಂಡಾಗ ಸಂಸ್ಕಾರದ ಬಲವಿದ್ದದ್ದೇ ಆದರೆ ಈ ಶ್ಲೋಕಗಳು ಮನನ ಮಾಡಬೇಕಾದ ಶ್ಲೋಕ. ಕಟ್ಕೋಬಹುದು ಮನನ ಶ್ರವಣ ಸಂಸ್ಕಾರದ ಪರಿಣಾಮವು ಎಷ್ಟೆಷ್ಟು ಜಾಸ್ತಿ ಆಗ್ತದೆ ಅಂದ್ರೆ ನಾವು ಎಷ್ಟೆಷ್ಟು ಶ್ರವಣ ಮಾಡ್ತೀವಿ ಅದ್ರ ಮೇಲೆ ಜಾಸ್ತಿ ಆಗ್ತದೆ. ಶ್ರವಣ ಸಂಸ್ಕಾರದ ಬಲ, ನಾವು ಶ್ರವಣ ಎಷ್ಟು ಮಾಡ್ತೀವಿ, ಕ್ವಾಲಿಟೇಟಿವ್ ಶ್ರವಣ. ಸುಮ್ಮನೆ ಶ್ರವಣ ಅಲ್ಲ, ಜನ ನಾಕ್ಲಾ ಸರಿ ಏನು ಭಾರಿ ಆಗಿಬಿಡ್ತದೆ. ಓಕೆ ಫೈನ್, ಬಟ್ ಇದರ ಕ್ವಾಲಿಟಿ ಗುಣಾತ್ಮಕವಾದ ಶ್ರವಣ. ಆ ಗುಣಾತ್ಮಕವಾದ ಶ್ರವಣ ಅದು ನಮಗೆ ಪ್ರಾಪ್ತವಾಗ್ತಾ ಇರಬೇಕು, ನಾವು ಅದರ ಉಪಯೋಗ ಮಾಡ್ಕೋತಾ ಇರಬೇಕು. ಆವಾಗ ಬೀಜ ಬಿತ್ತಲ್ಪಡುತ್ತದೆ. ಆ ಧ್ಯಾನದ ಅಂತಃಕರಣದ ಆ ಶಾಂತ ಸ್ಥಿತಿಯಲ್ಲಿ ಬೀಜ ಬಿತ್ತಲ್ಪಡುತ್ತದೆ. ಒನ್ ದ ಸೀಡ್ ಇಸ್ ಸೋನ್, ಇಟ್ ಟೇಕ್ಸ್ ಹಾರ್ಡ್ಲಿ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಟೈಮ್, not much more time to sprout. ಆ ಬೀಜ ಅದು ಮೊಳಕೆ ಒಡಿಬಿಟ್ಟು ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಹೀಗಾಗಿ ಸತ್ಸಂಗಗಳ ಬಗ್ಗೆ, ಸದ್ವಿಚಾರದ ಶ್ರವಣದ ಬಗ್ಗೆ ಆಲಸ್ಯತನ ತೋರಿಸತಕ್ಕದ್ದಲ್ಲ. ಶಿಷ್ಯರಿಗೆ ಇದ್ರ ಬಗ್ಗೆ ಆಲಸ್ಯತನ ಇರಬಾರ್ದು. ಗುರುಗಳಿಗಂತೂ ಮೊದಲೇ ಇರ್ಕೂಡು. ಯಾಕೆ? ತಥ ಆಚಾರ್ಯ ತಥ ಶಿಷ್ಯ. ಆದ್ದರಿಂದ ಗುರುಗಳಿಗೆ ಮೊದಲೇ ಈ ವಿಷಯದಲ್ಲಿ ಇರ್ತಕ್ಕದ್ದಲ್ಲ ಆಲಸ್ಯತನ. ಇಲ್ಲ. ಟೇಕ್ ಫಾರ್ ಎನ್ ಎಕ್ಸಾಂಪಲ್ ಬುದ್ಧ ಸ್ವಾಮೀಜಿ, ಈಸ್ ಎನ್ ಎಕ್ಸಾಂಪಲರಿ ಪರ್ಸನ್ ಫಾರ್ ಎವ್ರಿಥಿಂಗ್. ವೇದಾಂತ ಇಸ್ ಈಕ್ವಲ್ ಟು ಪೂಜ್ಯ ಸ್ವಾಮೀಜಿ, ಪೂಜ್ಯ ಸ್ವಾಮೀಜಿ ಇಸ್ ಈಕ್ವಲ್ ಟು ವೇದಾಂತ. ನಾಟ್ ದಟ್ ಫ್ರಮ್ ವೇದಾಂತ, ಫ್ರಮ್ ಪೂಜ್ಯ ಸ್ವಾಮೀಜಿ ವಿ ಗಾಟ್ ವೇದಾಂತ. ಈಸ್ ವೇದಾಂತ, ಎಷ್ಟೊಂದು ಅನಾರೋಗ್ಯದ ಸ್ಥಿತಿಯಲ್ಲಿ ಕೂಡ ನಾವು ಕ್ಯಾಂಪಿಗೆ ಹೋದಾಗ ನಮ್ಮ ಜೊತೆಗೆ ಎಷ್ಟು ಸಮಯ ತೆಗೆದುಕೊಂಡು ಒಬ್ಬ ಶಿಷ್ಯನ ಬಗ್ಗೆ ಬೇಸರ ಮಾಡ್ಕೊಳ್ಳಿಲ್ಲ ಶ್ರೀನಿವಾಸ, ಒಬ್ಬರ ಬಗ್ಗೆ ಬೇಸರ ಮಾಡ್ಕೊಳ್ಳಿಲ್ಲ. ಎಷ್ಟು ಕ್ವಶನ್ ಕೇಳಿದ್ರೆ ಕೇಳ್ರಿ, ಎಷ್ಟು ಸಾಧ್ಯಷ್ಟು ಸಮಯವನ್ನು, ವೆರಿ ಕ್ವಾಲಿಟೇಟಿವ್ ಟೈಮ್. ಒನ್ ಆಫ್ ಸೆಂಟೆನ್ಸ್ ವಾಸ್ ಒನ್ ಟೀಚಿಂಗ್. ಆ ಸಂದರ್ಭದಲ್ಲಿ ಅವರ ಅನಾರೋಗ್ಯ ಎಲ್ಲಾನು ಅಪ್ಪುಕೊಂಡ್ಬಿಟ್ಟಿದ್ವು ಅವರು. ಅವುಗಳ ಮಧ್ಯದಲ್ಲಿಯೂ ಕೂಡ ಅವರ ಮುಖದಿಂದ ಒಂದೊಂದು ವಾಣಿ ಬಂದದ್ದು ಕೂಡ ಒಂದೊಂದು ಉಪನಿಷತ್ ವಾಕ್ಯ ಇದ್ದಲ್ಲಿ. ಹೇಳಿ ಹೇಳಿ, ಅವ್ರು ಹೇಳ್ತಾರೆ ನೋಡಿ, ಹೇಳಿ ಹೇಳಿ. ನಾನು ಕೆಲಸ ಮಧ್ಯದಲ್ಲಿ ಕೇಳಿಸ್ಕೊಂಡಿರೋದೇ ಇಲ್ಲ, ರೂಮ್ ಮೇಲೆ ಬಂದ ಮೇಲೆ ಕೇಳ್ತಾರೆ, ವೈ ಯು ಆಡೆಡ್ ದಟ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಅವಾಗ ನಾನು ಹೇಳಬೇಕು ಅವರಿಗೆ, ಸ್ವಾಮೀಜಿ ಆ ಭಾಗ ನಾ ಕೇಳಿದ್ದಿಲ್ಲ, ಏನೋ ಸೇರಿಸ್ಬೇಕಲ್ಲ. ಥರೋಲಿ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜಸ್, ಮೇ ಬಿ ವಾಸ್ ಅನೇಬಲ್ ಟು ಸ್ಪೀಕ್ ದೋಸ್ ಲ್ಯಾಂಗ್ವೇಜಸ್, ಬಟ್ ಎಲ್ಲ ತಿಳ್ಕೊತಿತ್ತು. ಸೊ ಆಚಾರ್ಯದಲ್ಲಿ ಟೀಚಿಂಗ್ನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಇರ್ತಕ್ಕದ್ದಲ್ಲ, ಲೆಥಾರ್ಜಿಸಿಟಿ ಇರ್ತಕ್ಕದ್ದಲ್ಲ. ಐ ಡೋಂಟ್ ನೋ ವೆದರ್ ದಟ್ ಕ್ಯಾನ್ ಬಿ ಆಡೆಡ್, ಲೆಥಾರ್ಜಿಸಿಟಿ, ಇಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ, ಈ ಶುಡ್ ನಾಟ್ ಬಿ ಲೆಥಾರ್ಜಿಕ್. ಆಲಸ್ಯತನ ಇಟ್ಕೊಂಡು ಶಿಷ್ಯರಲ್ಲೂ ಕೂಡ ಲವಲವಿಕೆ, ಶಿಷ್ಯರು ಎಷ್ಟು ಲವಲವಿಕೆಯಿಂದ ಇರ್ತಾರೆ ಆಚಾರ್ಯರು ಅಷ್ಟು ಇನ್ನೂ ಹೆಚ್ಚು ಲವಲವಿಕೆಯಿಂದ ಇರಬೇಕಾಗ್ತದೆ. ಆವಾಗ ಶ್ರವಣ ಸಂಸ್ಕಾರ ಇಲ್ಲಿ ಬಿತ್ತಲಾಗುತ್ತದೆ. ಧ್ಯಾನದ ಆ ಸ್ಥಿತಿಯಲ್ಲಿ ಅದು ಮೊಳಕೆ ಒಡೆಯುವ ಚಾನ್ಸ್ ಇದೆ. ಹೀಗಾಗಿ ಈ ಶ್ಲೋಕಗಳಿಗೆ ನಾವು ಪಾಠ ಮಾಡ್ತಾ ಇದ್ದೇವೆ. ಇವು ಮನನಾತ್ಮಕವಾದಂತಹ ಶ್ಲೋಕಗಳು. ವಿವೇಕ ಚೂಡಾಮಣಿಯಲ್ಲಿ ಬಂದಿದೆ, ಬ್ರಹ್ಮತತ್ವಮಸಿ ಭಾವಯಾತ್ಮನೀಯ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿ ವಸ್ತು ಯತ್ ಯದ್ ವಸ್ತು ವಸ್ತು ಯತ್ ಯದ್ ವಸ್ತು ಅದು ಏನು ವಸ್ತು ಇದೆ ನೋಡೋದು, ಏನು ವಸ್ತು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ವಸ್ತು ಯದ್ ವಸ್ತು ತದ್ ಬ್ರಹ್ಮ ತ್ವಮಸಿ ಇತಿ ಭಾವಯ. ಎರಡು ಪ್ರಕಾರ ಮನನ, ಮನನಕ್ಕೆ ಎರಡು ದ್ವಾರಗಳು ತೆಗೆಬೇಕಾಗ್ತದೆ. ಒಂದು ದ್ವಾರ ಮಹಾವಾಕ್ಯ ಉಪದೇಶದ ಶ್ರವಣ, ಇನ್ನೊಂದು ದ್ವಾರ ಈ ಮಹಾವಾಕ್ಯದ ಉಪದೇಶ ಏನು ಶ್ರವಣವಾಗ್ತದೆ ಆ ಶ್ರವಣದಲ್ಲಿ ಅದು ನಾನೇ ಇದ್ದೇನೆ ಎನ್ನುವ ಭಾವ. ಉಪಾಸನಾದಲ್ಲೂ ಭಾವಿಸ್ರಿ ಅಂತೀರಿ, ಇಲ್ಲೂ ಭಾವಿಸ್ರಿ ಅಂತೀರಿ, ಅದ್ರ ವ್ಯತ್ಯಾಸ ಏನಿಲ್ಲ ಅನ್ನಾಯ್ತಲ್ಲ. ಇಲ್ಲ, ವ್ಯತ್ಯಾಸ ಇದೆ. ಕಮಾನ್, ಏನು ವ್ಯತ್ಯಾಸ? ಉಪಾಸನಾ ಭಾವದಲ್ಲಿ ಭಾವಿಸು ಭಾವಿಸು ಭಾವಿಸು ಭಾವಿಸು ಭಾವಿಸ್ತಾನೇ ಇರು. ಇಲ್ಲಿ ಹಾಗಲ್ಲ, ನೀನು ಕುಳಿತುಕೊಂಡು ಕೇಳುವಾಗ ಆ ಬ್ರಹ್ಮನು ನಾನೇ ಎಂದು ಭಾವಿಸಿ ಕುಳಿತುಕೊಂಡು ಕೇಳು. ಏನು ಕೇಳು? ಆ ಬ್ರಹ್ಮನು ನಾನೇ ಅನ್ನೋದು ಹೇಗೆ? ಇಲ್ಲಿ ಜಿಜ್ಞಾಸ ಇದೆ, ಅಲ್ಲಿ ಭಾವಿಸುವಿಕೆ ಮಾತ್ರ ಇದೆ. ಹೀಗಾಗಿ ಲಾಟ್ ಆಫ್ ಡಿಫ್ರೆನ್ಸ್. ಜಿಜ್ಞಾಸಕ್ಕೆ ಪ್ರಶ್ನಿಸಲಿಕ್ಕೆ ಸಂದೇಹಿಸಲಿಕ್ಕೆ ನಿನಗೆ ಅವಕಾಶವೇ ಇಲ್ಲ. ಎಲ್ಲಿ? ಉಪಾಸನೆ. ಜ್ಞಾನದಲ್ಲಿ ಹಾಗಲ್ಲ. ಯು ಆರ್ ಫ್ರೀ ಟು ಓಪನ್ ಯುವರ್ ಮೈಂಡ್. ನಿನ್ನ ಮನಸ್ಸು ಬುದ್ಧಿಗಳನ್ನು ತೆರೆದಿಟ್ಟು ಕೇಳು, ಹೃದಯವನ್ನು ಬಿಚ್ಚಿ ಕೇಳು. ಶ್ರವಣ ಸಂಸ್ಕಾರ ಸಮ್ಮತವಾಗಿ ಕೆಲವು ವಾಕ್ಯಗಳು ನೆನಪಾಗ್ತವೆ, ಇಟ್ಕೊಳ್ಳೋಣ. ಉದಾಹರಣೆಗೆ ಈಗಿನ ವಾಕ್ಯವೇ ನೋಡೋಣ. ಎಂದು ನಿತ್ಯ ಶುದ್ಧ ವಿಮುಕ್ತ ಏಕಂ ಅಖಂಡಮ ಆನಂದ ಆನಂದ ಮಧ್ವಯಂ. ಓಕೆ, ಏನಪ್ಪ ಆತ್ಮ? ನಿತ್ಯಂ ಶುದ್ಧಂ ವಿಮುಕ್ತ ಏಕಂ, ಹೌದ, ಅಖಂಡಂ ಅಖಂಡ ಆನಂದಂ ಅದ್ವಯಂ. ಧ್ಯಾನ ಸ್ಥಿತಿಯಲ್ಲಿ ಈ ಶಬ್ದವನ್ನು ನೆನಪಾಗುತ್ತೆ. ವೆರಿ ಗುಡ್, ಗುಡ್ ಲಕ್ಷಣ. ಪಕೌಡ, ಇಡ್ಲಿ, ವಡ, ಅವು ಯಾವ ನೆನಪಾಗಲಿಲ್ಲ. ಏನ್ ನೆನಪಾಗು? ಏಕಂ ನಿತ್ಯಂ ಅಖಂಡಂ ಅನಂತಂ ಆನಂದಂ. ಓಹ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅವಾಗ ಉಡುಪಿ ಫಿಲಾಸಫಿ ನೆನಪಾಗ, ಅಲ್ಪಂ ಅಖಂಡಂ ಪಾಪಿ. ಆವಾಗ ಶುರು ಆಗ್ತದೆ ಜಿಜ್ಞಾಸ. ತಪ್ಪಿಲ್ಲ, ಆ ಸ್ಥಿತಿಯಲ್ಲಿ ಆ ಜಿಜ್ಞಾಸ ಪ್ರಾರಂಭ ಆಗಬೇಕು. ಅದು ಆಗಲಿಲ್ಲ ಅಂದ್ರೆ ನೀನು ತಿಳಿದಿ ಅಂತ ಅರ್ಥ ಆಗೋದಿಲ್ಲ, ಭಾವಿಸಿದೀಯಾ ಅಂತ ಅರ್ಥ ಆಗ್ತದೆ. ಬೆಣ್ಣೆ ಬಂತು ಅಂತ ಭಾವಿಸಿದಷ್ಟಕ್ಕೆ ನೀ ಕೈ ಹಾಕಿದ್ರೆ ಬೆಣ್ಣೆ ಸಿಗೋದಿಲ್ಲ. ಮಂಥನ ಸರಿಯಾಗಿಲ್ಲ, ಮಂಥನ ಆ ಮಂಥನ ಸರಿಯಾಗಿಲ್ಲ. ಮಂಥನ ಸರಿಯಾಗಿತ್ತು ಅಂತಂದ್ರೆ ನಿನಗೆ ಅವಶ್ಯವಾಗಿಯೂ ಕೂಡ ಬೆಣ್ಣೆ ಸಿಗ್ತದೆ. ನೀನು ಅವಸರ ಮಾಡಿ ಮಂಥನ ಆಗದೇನೆ ಕೈ ಹಾಕಿದ್ರೆ ಬೆಣ್ಣೆ ಸಿಗೋದಿಲ್ಲ ಅಂತಂದು ಬೆಣ್ಣೆ ಇಲ್ಲ ಅಂತ ನೀವು ಕುಣಿದಾಡಬೇಡ. ಬೆಣ್ಣೆ ಇದೆ ಅಲ್ಲಿ. ಹಾಗೆ ಇಲ್ಲಿ ಕೂಡ ನಿನ್ನ ಜಿಜ್ಞಾಸ ಸರಿಯಾಗಿ ಆಗಿದ್ದೆ ಆದ್ರೆ ಮಾತ್ರ ಅಲ್ಲಿ ಬೆಣ್ಣೆ ಬಂತು. ಆ ಬ್ರಹ್ಮನು ನಾನೇ ಅನ್ನೋದು ನಿನಗೆ ಸ್ಪಷ್ಟವಾಗಿ. ಹೀಗಾಗಿ ಜಿಜ್ಞಾಸದ ಮುಖವನ್ನು ತೆರೆದುಕೊಳ್ಳುವುದು ಒಂದಾಗಿದ್ದಾದರೆ ಇನ್ನೊಂದರಲ್ಲಿ ಆ ಬ್ರಹ್ಮನು ನಾನೇ ಎನ್ನುವುದನ್ನು ಸ್ಪಷ್ಟೀಕರಿಸಿಕೊಳ್ಳುವುದು. ಇವೆರಡರ ಮಧ್ಯದಲ್ಲಿ ಏನು ಮಂಥನ ನಡೀತದ, ಆ ಮಂಥನ ಅತಿ ಅವಶ್ಯ ಅದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಹೀಗೆ ಶ್ರವಣ ಮಾಡ್ತಾ ಕೂತ್ಕೊಂಡಾಗ ನಡಿಬಹುದು ಮಂಥನ. ಶ್ರವಣ ಮಾಡದೇನೆ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಕೂಡ ಮಂಥನ, ಇಲ್ಲೋ ಬಸ್ನಲ್ಲೋ ಕಾರ್ನಲ್ಲೋ ಟ್ರೈನ್ನಲ್ಲೋ ಪ್ರಯಾಣ ಮಾಡಬೇಕಾದ್ರೂ ಕೂಡ ಆ ಮಂಥನ ಆಗ್ಬೋದು. ಇಲ್ಲಿ Why did Swamiji say that? Why not in this way? ಅಯ್ಯೋ ಅದೆಲ್ಲ ಯಾಕಪ್ಪ, ಈಗ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ಅನ್ಬಾರ್ದು. ನಿನಗೆ ಬೇರೆ ಏನ್ ಕೆಲಸ ಇದೆ ಅಲ್ಲಿ? ಅದಕ್ಕೆ ಉತ್ತರ ಹುಡುಕ್ ತೆಗಿಬೇಕು. ಎಳೆ ಎಳೆಯಾಗಿ ವಿಚಾರ ಮಾಡಿ ಕೂತ್ಕೊಂಡ್ರೆ ಉತ್ತರ ಸಿಗ್ತದೆ. ಒಟ್ಟಾರೆ ನೀವು ಹಿಡ್ಕೊಂಡು ಉತ್ತರ ಹುಡುಕಿದ್ರೆ ಸಿಗೋದಿಲ್ಲ. ಅವಾಗ ಯಾವುದೋ ಒಂದು ನಿರ್ಣಯವನ್ನು ಹಿಡ್ಕೊಂಡ್ಬಿಡ್ತೀರಿ, ಅದನ್ನ ಕಾಯಂ ಅಂತ ತಿಳ್ಕೊಂಡ್ಬಿಡ್ತೀರಿ. ಎಳೆ ಎಳೆಯಾಗಿ ಬಿಸಿಕೋಬೇಕು ಅದನ್ನು. ಯಾವ ಕಾಂಟೆಕ್ಸ್ಟ್ ನಲ್ಲಿ ಆ ಮಾತನ್ನು ಹೇಳಿದ್ದಾರೆ, ಯಾವುದು ಈಗ ನಿಮಗೆ ತೊಂದರೆ ಕೊಡ್ತಾ ಇದೆ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಈ ಮಾತನ್ನು ಹೇಳಿದ್ದಾರೆ, ನಿತ್ಯ ಶುದ್ಧ ವಿಮುಕ್ತ ಏಕಂ ಅಖಂಡಂ ಆನಂದಂ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಇದನ್ನು ಹೇಳಿದ್ದಾರೆ, ಯಾವ ಕಾಂಟೆಕ್ಸ್ಟ್ ಅದನ್ನು ಹೇಳಿದ್ದಾರೆ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಇಲ್ಲಿ ಹೇಳಿದ್ದಾರೆ, ಯಾವ ಕಾಂಟೆಕ್ಸ್ಟ್ ನಲ್ಲಿ ಜೀವಾತ್ಮ ಪರಮಾತ್ಮ ಭೇದವನ್ನು ಅಲ್ಲಿ ಹೇಳಿದ್ದಾರೆ, ಅಲ್ಲಿಯ ರೆಫರೆನ್ಸ್ ಏನು, ಇಲ್ಲಿಯ ರೆಫರೆನ್ಸ್ ಏನು, ಅಲ್ಲಿಯ ರೆಫರೆನ್ಸ್ ಉಪಾಧಿ, ಇಲ್ಲಿಯ ರೆಫರೆನ್ಸ್ ಉಪಾಧಿ ರಹಿತ, इतना अध्ययन किया है तो कुछ ना कुछ उपयोग कर लो। ಇನ್ನು ನಾವೇನಿದ್ದೇವೆ, ಮನನದೊಳಗೆ ಇದ್ದೇವೆ, ಇನ್ನು ಮನನದೊಳಗಿದ್ದೇವೆ ನಾವು, ಇನ್ನು ಎಲ್ಲಿ ಹೋಗಿಲ್ಲ, ನಿಧಿಧ್ಯಾಸನಕ್ಕೆ ಹೋಗಿಲ್ಲ. ನಿಧಿಧ್ಯಾಸನ ಒಂದು ಅರ್ಧ ಸೆಕೆಂಡ್ ಸಾಕು. ಈ ಮನನದೊಳಗೆ ಏನು ಸಿದ್ಧಾಂತ ಒಡಮೂಡ್ತದ, ಏನು ಸಿದ್ಧಾಂತ ಅರಳುತ್ತದ, ಆ ಸಿದ್ಧಾಂತದಲ್ಲಿ ಇನ್ನೂ ಸಂಶಯಗಳು ಸಂದೇಹಗಳು ಇವೆಯಾ ಅಂತ ಕೆದಕಿ ಕೆದಕಿ ಕೇಳ. ಅದು ಹೇಳ್ತದೆ ಇಲ್ಲ, ನಾನು ಬ್ರಹ್ಮನೇ. ಎಷ್ಟು ಸೆಕೆಂಡ್ ಹಿಂಗೆ ಇರ್ಬೇಕು ಸ್ವಾಮೀಜಿ? ಅರ್ಧ ಸೆಕೆಂಡ್ ಅಲ್ಲ, ಕಾಲು ಸೆಕೆಂಡ್ ನಾನು ಬ್ರಹ್ಮನೇ ಅಂತ ಸ್ಪಷ್ಟ ಆದರೆ ಮುಂದೆ ಎಷ್ಟು ಸಮಯ ಹಂಗಿರ್ಬೇಕು ಹೇಳ್ರಿ? ಅಯ್ಯೋ, ಅಲ್ಲಿ ಸಮಯದ ಮಿತಿ ಇಲ್ಲ. ಅಲ್ಲಿ ಸಮಯದ ಮಿತಿ ಇಲ್ಲ. ಯು ಆರ್ ದಟ್ ಅಷ್ಟೇ. ಅಯ್ಯ ಅದೇನು ಬಿಡಿ ಸರ್, ಈಗ ಈಗ ನಾವು ಅದು ಸ್ಪಷ್ಟ ಮಾಡ್ಕೊಂಡ್ಬಿಡ್ತೇವೆ. ಈಗ ನಾವು ಸ್ಪಷ್ಟ ಮಾಡ್ಕೊಂಡ್ಬಿಡ್ತೇವೆ, ಇದು ನಮ್ಮ ಕಂಡೀಷನ್ಡ್ ಭಾವನೆಯೂ ಆಗಿರ್ಬೋದಲ್ವೇ, ಪೂರ್ವ ನಿರ್ಧಾರಿತ ಭಾವನೆಯೂ ಆಗಿರ್ಬೋದಲ್ವೇ. ಸ್ಪಷ್ಟೀಕೃತವಾದಂತಹ ನಿರ್ಧಾರ ಇರ್ಲಿಕ್ಕಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ಮತ್ತೆ ಜಿಜ್ಞಾಸ, ಓಪನ್ ಆಫ್ ದಿ ಭಾಷ್ಯ, ಓಪನ್ ಆಫ್ ದಿ ಪೇಜ್, ಓಪನ್ ಆಫ್ ದಿ ಉಪನಿಷತ್, ಓಪನ್ ಆಫ್ ದಿ ಶ್ಲೋಕ. ಅಹಮೇವ ಬ್ರಹ್ಮ ತತ್, ಬ್ರಹ್ಮ ಅಹಮೇವ, ಆ ಬ್ರಹ್ಮನು ನಾನೇ ಅನ್ನೋದು ಇಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಮಾಡಬೇಕಾದ ಮನನಾತ್ಮಕವಾದ ಶ್ಲೋಕಗಳು ಮುಂದುವರಿಸ್ತಾ ಏವಂ ನಿರಂತರಾಭ್ಯಸ್ತ ಬ್ರಹ್ಮೈವಾಸ್ಮೀತಿ ವಾಸನಾ ಹರತ್ಯ ವಿದ್ಯಾ ವಿಕ್ಷೇಪಾನ್ ರೋಗಾನಿ ವರಸಾಯನಂ. ಇವಂ ನಿರಂತರ ಅಭ್ಯಸ್ತ, ಈ ಪ್ರಕಾರವಾಗಿ ಏವಂ ಮೇಲೆ ಹೇಳಿದ ಮನನದ ಹಿನ್ನೆಲೆಯಲ್ಲಿ ನಿರಂತರ ಅಭ್ಯಸ್ತ. ಒಂದ್ಸಲ ಆತಂದ್ರೆ ಆತಂದ್ರೆ ಇನ್ನು ಸ್ವಲ್ಪ ಧ್ಯಾನ ಕೂತ್ಕೊ, ಆವಾಗ ಇನ್ನು ಯಾವ ಸಂಸ್ಕಾರಗಳು ಬರ್ತಾವೆ ಅವುಗಳ ಮಧ್ಯದಲ್ಲಿಯೂ ಕೂಡ ಸತ್ಯ ನಿತ್ಯ ಅನುಯಾವಿಕ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಮತ್ತೆ ಅವತ್ತಿನ ಸಿದ್ಧಾಂತ ಬಂದಿದ್ದು ಅದೇ ಸಿದ್ಧಾಂತ ಇವತ್ತು ಬಂದದ್ದು ಏನು ನೋಡು. ಅದು ಬಂದದ ಅಲ್ಲಿಗೂ ನಿರ್ಣಯ ಮಾಡಬೇಡ, ನಮಗೆಲ್ಲ ಜ್ಞಾನ ಆಗ್ತಂತೀವಿ. ಮತ್ತೊಂದ್ಸಲ ಜ್ಞಾನಕ್ಕೆ ಕೊಟ್ಟು ಇನ್ನೊಂದ್ಸಲ ಅವಾಗ ಮತ್ತೆ ಮತ್ತಿನ್ಯಾವುದೋ ಒಂದು ಪ್ರಕ್ರಿಯೆ ಬರ್ತದೆ, ಮತ್ತಿನ್ಯಾವುದೋ ಒಂದು ಉಪನಿಷತ್ ಹೇಳಿಕೆ, ಒಂದು ಭಗವದ್ಗೀತೆ ಹೇಳಿಕೆ, ಪ್ರಮಾಣದ ಹೇಳಿಕೆ ಬರ್ತದೆ. ಅವುಗಳ ಹಿನ್ನೆಲೆಯಲ್ಲಿ ಪುನಃ ಮತ್ತೆ ಚಿಂತನೆ ಮಾಡಿ ಬಿಡಿ ಸ್ವಾಮೀಜಿ, ಎಷ್ಟಂದು ಮಾಡ್ಬೇಕಂದ್ರೆ ಅದನ್ನು ಹಾಗಾದ್ರೆ ನಿಮಗೆ ಬರೋ ಸಾಧ್ಯತೆ ಇಲ್ಲ. ಸಾರಿ ಸಾರಿ ಹೇಳಿದೀನಿ, ಕೊನೆಯ ಕ್ಷಣದವರೆಗೂ ಕೂಡ ಆ ಜೀವಾತ್ಮ ಪರಮಾತ್ಮ ಐಕ್ಯ ವಿಷಯದಲ್ಲಿ ಲವಲವಿಕೆ. ಪುರವಣಿ ಬರ್ತಲ್ಲ ಲವಲವಿಕೆ. ವಿಜಯಲು ಲವಲವಿಕೆ ಲವಿಕೆನ ಇಲ್ಲ ಹಂಗೇನೋ ಅದ ಅದ್ರೊಳಗೆ ಅದು ಹಿಡನ ಜಲ್ಲ ಹಂಗೇನೋ ಒಂದು ಲವ್ ಟು ಲರ್ನ್ ವಿಜಯ ಕರ್ನಾಟಕ ಲವ್ ಟು ಲರ್ನ್ ನಮ್ಮ ಭಾಷೆ ನಮ್ಮ ಭಾಷೆ ನಿರಂತರ ಇವಷ್ಟು ಸುಂದರವಾದ ವಿಚಾರಗಳನ್ನ ಒಟ್ಟುಗೂಡಿಸಿ ಭಜಗೋವಿಂದದಲ್ಲಿ ಒಂದೇ ಶ್ಲೋಕ ಹೇಳ್ತಾರೆ ಅಂತೇಳಿ ಸತ್ಸಂಗತ್ವೇ ಅಂದ್ರೆ ನೀವು ಭಜಗೋವಿಂದ ಸತ್ಸಂಗತ್ವ ನಿಸ್ಸಂಗತ್ವ ಹೋದ್ರೆ ಅವಾಗ ಇವೆಲ್ಲ ಅಲ್ಲಿ ಹಾಕೋಬೇಕು. ಇವೆಲ್ಲ ಅಂದ್ರೆ ಯಾವ ಗೊತ್ತಾಯ್ತೇನೆ ಇಲ್ಲವ ನೋಡಿ ಏವಂ ನಿರಂತರ ಬ್ರಹ್ಮ ಬ್ರಹ್ಮ ಏವ ಅಸ್ಮಿತಿ ವಾಸನ ಹರತಿ ಅವಿದ್ಯಾ ವಿಕ್ಷೇಪ. ನಿಸ್ಸಂಗತ್ವ ಅಂದ್ರೆ ಏನು, ನಿರ್ಮಹತ್ವ ಅಂದ್ರೆ ಏನು, ಎಲ್ಲ ಹರತಿ ರೋಗಾದಿವ ರಸ. ಅದು ಹೇಳುವಾಗ ಇದನ್ನ ತಗೊಂಡೋಗ್ಬೇಕು, ಇದನ್ನ ಹೇಳುವಾಗ ಅದನ್ನ ತರ್ಬೇಕು. ಅದು ನಮ್ಮ ಅಪ್ಪನ ಆಸ್ತಿನೇ, ಇದು ನಮ್ಮ ಅಪ್ಪನ ಆಸ್ತಿನ, ನೀ ಯಾಕೆ ತಗೊಂಡು ಹೋಗ್ತೀನಿ ಅಂತ ಯಾರು ಕೇಳಕ್ಕೆ. ಪ್ರಮಾಣ ಸರಿ ಇದ್ರೆ ಮಗುದೈತೆ ಅಷ್ಟೆ, ಪ್ರಮಾಣ ಸರಿ ಅದು ಏನಾಗಿದೆ, ಅವಿದ್ಯಾ ವಿಕ್ಷೇಪಾನ್ ಹರತಿ. ಕಾಫಿ ವಾಸನ, ಚಾಯ್ ವಾಸನ, ಗುಲಾಬ್ ಜಾಮೂನ್ ವಾಸನ, ಇದು ಅವುಗಳಂತೆ ಒಂದು ವಾಸನ. ಆದ್ರೆ ಆ ವಾಸನ ಅರ್ಥ ಇಲ್ಲಿ ಉಪಯೋಗ ಬಂದಿಲ್ಲ. ಆ ವಾಸನ ಏನಾಗ್ತದೆ, ಅದು ಅದು ಚಟ ಆಗಿ ಕೂತಿರ್ತದೆ ಅಷ್ಟೇ, ಇಲ್ಲಿ ಜ್ಞಾನ ಆಗಿ ಮಾರ್ಪಾಡಾಗಿರ್ತದೆ. ಅರ್ಥ ಆಗ್ಲಿಲ್ಲ, ಅಲ್ಲಿ ಚಾಯ್ ಚಟ, ಕಾಫಿ ಚಟ, ಹಂಗೆ ನಾ ಬ್ರಹ್ಮ ನಾ ಬ್ರಹ್ಮ ಅನ್ನೋದು ಒಂದು ಚಟ. ಮತ್ತಿದೇನಿದು, ಇಟ್ ಹ್ಯಾಸ್ ಟು ಬಿ ಸೆಟಲ್ಡ್ ಇನ್ ನಾಲೆಡ್ಜ್. ವ್ಯತ್ಯಾಸ, ಮತ್ತೆ ವ್ಯತ್ಯಾಸ ಇದ್ರೆ ಆ ಶಬ್ದ ಯಾಕೆ ರೂಪ ಮಾಡಿದ್ರು, ಇದು ಒಂದು ವಾಸನನೇ ಅಂದ್ರೆ ಅಚ್ಚಳಿಯಲಾರದೆ ನಿಂತಿರುವಂತಹ ಸ್ಥಿತಿ, ಅವು ಅಳಿಸಿ ಹೋಗ್ತವೆ, ಇದು ಅಳಿಸುವುದಿಲ್ಲ. ಇಂತಹ ಜ್ಞಾನ ಅವಿದ್ಯಾ ವಿಕ್ಷೇಪಾನ್ ಹರತಿ. ಜಾಬ ಅವಿದ್ಯಾ ವಿಕ್ಷೇಪಾನ್ ಹರತಿ, ಹರತಿ ಹರ ಹರ ಹರಿ ರಾಮ ಸ್ವಾಮೀಜಿ ಹರಿ ರಾಮ ರಾಮ ರಾಮ ಹರಿ ಹರಿ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಕೃಷ್ಣ ಹರಿ ಹರಿ ಹರಿ ರಾಮ ಹರಿ ರಾಮ ರಾಮ ರಾಮ ಹರಿ ಹರಿ. ನ ಪದ ಹರೆ, ಏನದು ಹರೆ ಅಂದ್ರೆ, ಹೇ ಹರಿ ಸಂಬೋಧನ. ಹರಿಗೂ ಅದೇ ಸಂಬೋಧನ, ಹರನಿಗೂ ಅದೇ ಸಂಬೋಧನ. ಹರಿ ಹರೇ ಹರಿ ಹರಿ ಹರಿ. ಅವಾಗ ಒಂದು ಎಕ್ಸಾಂಪಲ್ ಹಿಂಗಾಯ್ತು ಹಿಂಗಾಯ್ತು ಹೆಂಗಾಯ್ತು ಹೆಂಗಾಯ್ತು ಹೆಂಗಾಯ್ತು ಹೆಂಗಾಯ್ ಇರ್ಗಾಯ್ ಇರ್ಗಾಯ್ ಇರ್ಗಾಯ್ ಇರ್ಗಾಯ್ ಇರ್ಗಾಯ್ ಇರ್ಗಾಯ್ ಇರ್ಗಾಯ್. ಏನಾಯ್ತು ಕರೆಕ್ಟ್ ಏಳು ಗಂಟೆ ಕ್ಲಾಸ್ ಶುರು ಅಂದ್ರೆ ಏಳಕ್ಕೆ ಐದು ನಿಮಿಷದ ಬರ್ತಾನೆ. ಎಲ್ಲೇ ಗಾಯ್ತು ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಾಯ್ ತೆಂಗಾಯ್ ತೆಂಗಾಯ್ ತೆಂಗಾಯ್ ತೆಂಗಾಯ್ ತೆಂಗಾಯ್ ಕಾಯ್ ಕಾಯ್ ಕಾಯ್ ತೆಂಗಾಯ್ ಅಂತಾನೆ. ನನ್ನ ಮೊದಲು ಮೊದಲು ಗೊತ್ತೇ ಆಗ್ತಿದ್ದು. ಎರಡು ಸಲ ಜಾಲಿ ಹುರ್ಕೊಂಡು ಬಾಕಿ ಹುರ್ಕೊಂಡು ನೋಡಿದೆ, ಓಹೋ ಇವ್ನು ತೆಂಗಿನಕಾಯಿ ಮಾರಾಟ ಮಾಡ್ತಾನ. ಮುಂದೊಂದು ಎರಡು ದಿವಸ ಆದ್ಮೇಲೆ ಮಧ್ಯಾಹ್ನ ಇರಿಕಾಯಿ ಇರಿಕಾಯಿ ಇರಿಕಾಯಿ ಇರಿಕಾಯಿ ಇರಿಕಾಯಿ ನಮ್ಮ ಬೆಳಗಿನ ಬಂದು ಹೋಗಿದ್ದಾರೆ ಮಧ್ಯಾಹ್ನ. ಆಮೇಲೆ ನೋಡಿದ್ರೆ ಹಿರೇಕಾಯಿ. ನಿಮ್ಗೆ ಅಷ್ಟೇ ಕೇಳಿಸ್ತದೆ, ಪದಾರ್ಥ ಏನು ಅಂತ ನೀವು ಕೇಳಿಸೋದೇ ಇಲ್ಲ. ಅದಷ್ಟೇ ಕೇಳಿದ ಅಷ್ಟು ಮೇಲೆ ನೀವು ಗುರುತಿಸ್ತೀರಿ ಏನಂತ. ತೆಂಗಿನಕಾಯನು ಬಂದ, ಹಿರೇಕಾಯನು ಬಂದ, ಹೂಗು ಹೂಗಳು ರಾಶಿ ಹೂ ಹಾಕೋಬಾರ್ದೆ. ವಿಚಿತ್ರ ವಿಚಿತ್ರ ಗಪ್ಪ. ಪರಂಗಿ ಪರಂಗಿ ಪರಂಗಿ ಪರಂಗಿ ಪರಂಗಿ ಪರಂಗಿ ಪರಂಗಿ ಕೊನೆಗೆ ಎರಡು ಬಿಡಿಸಿ ಹೇಳ್ತಾನೆ. ಅಷ್ಟು ಮಾತ್ರ ತಿಳ್ಕೋಬೇಕು, ಓಹೋ ಇದು ಪರಂಗಿ ಪರಂಗಿ ಹಣ್ಣು. ಪಪ್ಪಾಯ್ ಪಪ್ಪಾಯ್ ಮೊದಲು ಪರಂಗಿ ಪರಂಗಿ. ಹರೇ ರಾಮ್ ಹರೇ ರಾಮ್ ಹರ ಹೂದಾಸು ಟು ಲೂಟ್ ಟು ಲೂಟ್ ಅವೇ. One who loots Luto Rama Luto Rama Rama Rama Luto Luto Luto Krishna Luto Krishna Krishna Krishna Luto Luto Shivananda ಅಭಿಶಿವಾನಂದ. ಸೊ ಹರತಿ ಹರಹ ಇತಿ ಶಬ್ದ ಹರಣಾರ್ಥ ಸಂಕೇತ. ಅದು ಹರಣ ಅರ್ಥವನ್ನ ಸೂಚಿಸ್ತದೆ. ಆದ್ರಿಂದ ಹರಹ ಹರತಿ ಹರಿ ಅಪಿ ಹರತಿ. ಇಲ್ಲ ಆದ್ರೂ ಹರ ಪರಿಣಾಮಕಾರಿಯಾಗಿ ಎಲ್ಲವನ್ನು ತೆಗೆದು ಹಾಕ್ತಾನೆ. ಹರಿ ಸ್ವಲ್ಪ ಬಾಕಿ ಇಡ್ತಾನೆ. ಏಕೆ ಯಾಕಪ್ಪ ಬಾಕಿ ಇಡ್ಬೇಕವ? ಅವನ ಸ್ಥಿತಿ ಎಲ್ಲ ನೋಡ್ಕೋಬೇಕಲ್ಲ. ಪ್ರಪಂಚ ಜಗತ್ತ ನೋಡ್ಬೋದಲ್ಲ. ಕೂರ್ತಿ ಲೂಟ್ ಮಾಡೋಂಗಿಲ್ಲ. ತಮಸ್ಸು ರಜಸ್ಸು ಲೂಟ್ ಮಾಡ್ತಾನೆ. ಸತ್ವ ಹಂಗೆ ಇರ್ತಾನೆ. ಆವಾಗ ವರ್ಷಕ್ಕೊಂದಲ ವೈಕುಂಠ ಏಕಾಶಿ ಆಚರಣೆ ಮಾಡಬೇಕು. ಅವನು ವಿಷ್ಣು ಸಹಸ್ರನಾಮ ಜಪ ಮಾಡಬೇಕು. ಎಲ್ಲ ಮಾಡಲಿಕ್ಕೆ ಎಷ್ಟು ಬೇಕಾದ ಸಾತ್ವಿಕ ಗುಣ ಬಾಕಿ ಇರ್ತಾನೆ. ರಜಸ್ಸು ತಮಸ್ಸನ್ನು ಹರಣ ಮಾಡ್ತಾನೆ. ಇಲ್ಲ ಹಾಗೇನಿಲ್ಲ, ಯಾವುದು ಬಾಕಿ ಇರುವುದಿಲ್ಲ. ಬಾಕಿ ಇಟ್ಟರೆ ಅದು ಹರಣ ಹೃಧಾತು ಆಗುವುದಿಲ್ಲ. ಅದು ಹೃಧಾತು ಏನ್ ತೋರಿಸ್ತದೆ? ಟೋಟಲ್ ಹರತಿ. ಏನ್ ಟೋಟಲ್ ಅಂತಂದ್ರೆ ಅವಿದ್ಯಾ ಕಾಮ ಕರ್ಮ. ಅದು ಅವಿದ್ಯಾ ವಿಕ್ಷೇಪ. ವಿಕ್ಷೇಪ ಶಬ್ದ ಅಂತ ನಿಮ್ಗೆ ಗೊತ್ತದೆ, ಆರೋಪಿತವೆಲ್ಲವೂ ವಿಕ್ಷೇಪ. ಕಾರಣ ಏನು ಹೇಳ್ರಿ? ಆವರಣ ಕಾರಣ ಮುಚ್ಚಳಿಕೆ ಆವರಣ. ಈ ಆವರಣ ಕಾರಣದಿಂದಾಗಿ ಆರೋಪಿತ ವಿಕ್ಷೇಪ. ಏನು ವಿಕ್ಷೇಪ? ಮೊದಲನೇ ವಿಕ್ಷೇಪ ಛಾಂದೋಗ್ಯದಲ್ಲಿ. ಛಾಂದೋಗ್ಯದಲ್ಲಿ ಜಿಜ್ಞಾಸೆ ಬರ್ತದೆ. ಅವಿದ್ಯೆ ಯಾರಿಗಿದೆ? ಬ್ರಹ್ಮನಿಗಿದೆಯಾ? ಬ್ರಹ್ಮನಿಗೆ ಅವಿದ್ಯೆ ಇತ್ತು ಅಂತಂದ್ರೆ ಬ್ರಹ್ಮನ ಜ್ಞಾನ ಯಾರಿಗೂ ಆಗೋ ಸಾಧ್ಯತೆನೇ ಇಲ್ಲ. ಯಾಕೆ? ಬ್ರಹ್ಮನಿಗೆ ಅವಿದ್ಯೆ ಇದೆ. ಇಲ್ಲ, ಜೀವನಿಗೆ ಅವಿದ್ಯೆ ಇದೆ. ಜೀವನಿಗೆ ಅವಿದ್ಯೆ ಇದೆ ಅಂತಂದ್ರೆ ಈ ಜೀವ ತನ್ನ ಅಜ್ಞಾನದ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಅವಿದ್ಯೆ ಯಾರಿಗಿದೆ? ಯಾರು ಇದೆ ಅಂತ ಅನ್ಕೋತಾರೋ ಅವ್ರಿಗೆ ಅವಿದ್ಯೆ ಇದೆ. ಯಾರಿಗೆ ಅವಿದ್ಯೆ ಇದೆ ಅನ್ಕೋತಾರೆ? ಯಾರು ಯಾರು ಅನ್ಕೋತಾರೆ? ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಅವಿದ್ಯೆ ಯಾರಿಗಿದೆ ಅಂತ ಅನ್ಕೊಂಡಾರೋ, ಅವಿದ್ಯೆ ಇದೆ ಅಂತ ಯಾರು ಅನ್ಕೊಂಡಾರೋ ಅವ್ರಿಗೆ ಅವಿದ್ಯೆ ಇದೆ. ಅವರು ಅವಿದ್ಯೆಯನ್ನು ಹೊರಬರೋ ಪ್ರಯತ್ನ ಮಾಡ್ತಾರೆ. ನಮಗೇನು ಅವಿದ್ಯೆ ಇಲ್ಲ ಅಂದ್ರೆ ಕಾಲೇಜ್ ಯಾಕೆ ಹೋಗಿದ್ದಿ? ನಮಗೇನು ಅವಿದ್ಯೆ ಅಲ್ಲ, ಹಾಗಾದ್ರೆ ನೀನು ಸ್ಕೂಲು ಕಾಲೇಜಲ್ಲ ಯಾಕೆ ಹೋಗಿದ್ದಿ? ಇಲ್ಲ ಹಾಗಲ್ಲ, ಅವೆಲ್ಲ ಬೇರೆ. ನೀವು ಹೇಳೋ ಅವಿದ್ಯೆ ನಮಗೇನಿಲ್ಲ, ಅದು ಇಲ್ಲೇ ಬಂದಿಯಾ? ಸೊ ಪ್ರತಿಯೊಂದು ಜೀವರಾಶಿಯೂ ಕೂಡ ಅದು ಅವಿದ್ಯೆಯಿಂದಾಗಿಯೇ ಜನ್ಮಿಸ್ತದೆ. ಅವಿದ್ಯೆಯಿಂದಾಗಿಯೇ ಜನ್ಮಿಸ್ತದೆ, ಅವಿದ್ಯೆಯಿಂದಾಗಿಯೇ ಕರ್ಮ ಸೋಲುತ್ತದೆ, ಅವಿದ್ಯೆಯಿಂದಾಗಿಯೇ ಫಲದಲ್ಲಿ ಅಭಿಮಾನವನ್ನು ಪಡ್ತದೆ, ಅವಿದ್ಯೆಯಿಂದಾಗಿ ರಾಗದ್ವೇಷಗಳನ್ನು ಬೆಳೆಸುತ್ತದೆ, ಅವಿದ್ಯೆಯಿಂದಾಗಿ ಪುನಃ ಮತ್ತೆ ಅದು ಹೊಸ ಜನ್ಮವನ್ನು ಮತ್ತೆ ಎತ್ತುತ್ತದೆ. ಹೀಗಾಗಿ ಅವಿದ್ಯಾ ಕಾಮ ಕರ್ಮ ಇವು ವಿಕ್ಷೇಪಗಳು. ಮೊದಲನೇ ಆರೋಪ ಏನೋ ಈಗ ಹೇಳಿದೆ, ಏನು ಮೊದಲನೇ ಆರೋಪ? ನಾನು ಅಜ್ಞಾನಿ, ಇದು ಮೊದಲನೇ ಆರೋಪ. ಥ್ಯಾಂಕ್ ಗಾಡ್, ನಾನು ಅಜ್ಞಾನಿ ಅನ್ನೋದು ಅದು ಆರೋಪ ಅಂತ, ಸ್ವಯಂ ಆರೋಪಿತ ಅಂತ ಹತ್ತಾರು ಕ್ಲಾಸ್ಗಳಾದ ಮೇಲೆ ನೀನು ತಿಳಿತದೆ. ಅಲ್ಲಿವರೆಗೂ ಅಜ್ಞಾನ ಒಂದಿದೆ, ಅಜ್ಞಾನ ಒಂದಿದೆ ಅಂತೇಳಿ ಥರ್ಡ್ ಪರ್ಸನ್ ಆಗಿ ಹೇಳ್ತಿರ್ತದ, ಅಂದ್ರೆ ಪರೋಕ್ಷವಾಗಿ ಇದೆ ಅಂತ ಅನ್ಸಿರ್ತದ. ಅದು ಅಜ್ಞಾನ, ನನಗ ಅಜ್ಞಾನ ಇದೆ ಅಂತ ಅದು ಫಸ್ಟ್ ಪರ್ಸನ್ ಯೋಗ ನಿನಗೆ ಅರ್ಥ ಆಗ್ಬೇಕದು. ಸ್ವಾಮಿ, ನನಗೆ ಅದು ಅಜ್ಞಾನ ಅದ ಅಂತ ನನ್ ಫಸ್ಟ್ ಪರ್ಸನ್ ಅಜ್ಞಾನ ಅದು ಅರ್ಥ ಆಗಿದ್ದೆ ಆದರೆ ನನಗದು ಬಿಡುಗಡೆ ಇಲ್ಲೇ ಇಲ್ಲ ಅಂತ ಆಗ್ತದಲ್ಲ. ಯಾಕಂದ್ರೆ ಮೈ ನೇಚರ್ ಈಸ್ ಇಗ್ನರೆನ್ಸ್. ಡೆಫಿನೆಟ್ಲಿ ನಿನಗೆ ಅದರಿಂದ ಬಿಡುಗಡೆ ಇಲ್ಲೇ ಇಲ್ಲ. ಆದ್ರೆ ವಾಸ್ತವಿಕತೆ ಬೇರೆ ಏನಿದೆ, ನೀನು ಅದರಿಂದ ಬಿಡುಗಡೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀಯ. ಅಂದ್ರೆ ನಿನಗಿಲ್ಲ ಅಂತಾಯ್ತು, ನಿನಗಿಲ್ಲ ಆದ್ರೂ ನಿನಗಿದೆ ಅಂತ ಹೇಳ್ತದ ಸ್ವಾಮಿ? ಏನ್ ಒಂದರ ಹೇಳ್ರಿ ಯಾವ್ದಾದ್ರು ನಿಶ್ಚಿತವಾಗಿ. ನಿನಗಿಲ್ಲದೆ ಹೋದರೂ ನಿನಗೆ ಅಜ್ಞಾನ ಇದೆ ಅಂತ ಏನು ಅಂದ್ಕೊಂಡಿದ್ಯೋ ಅದು ಮೊದಲನೆಯ ಆರೋಪ. ಅರ್ಥಲ್ಲ, ದಟ್ಸ್ ದ ಫಸ್ಟ್ ಇಂಪೋಸಿಷನ್. ಅದ್ರ ಮೇಲೆ ಇನ್ನೊಂದು ಸೂಪರ್ ಇಂಪೋಸಿಷನ್, ಏನು? ನನಗೆ ಕಾಮಗಳು, ಆಸೆಗಳು, ಇಚ್ಛೆಗಳು, ಅನಿಸಿಕೆಗಳು, ದುಃಖ ದುಃಖ ಸುಖ ದುಃಖಗಳು, ನೋವುಗಳು, ಆಘಾತಗಳು ನನಗಿವೆ. ಅದ್ರ ಮೇಲೆ ಮತ್ತೊಂದು ಸೂಪರ್ ಸೂಪರ್ ಇಂಪೋಸಿಷನ್, ಅದನ್ನು ನಾನು ಕರ್ತ, ನಾನು ಭೋಗ್ತ, ನಾನು ಕರ್ಮ ಮಾಡಬೇಕು. ಮುಂದಿನ ಎಲ್ಲ ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಸಿರಿಮಕ್ಕಳು, ನನ್ನ ಜನ್ಮ ಇದೆ, ನನ್ನ ಮರಣ ಇದೆ, ನನಗೆ ವಿಕಾರಗಳಿವೆ, ಜಾಯತೆ, ಅಸ್ಥಿ, ವರ್ಧತೆ, ವಿಭಿನ್ನತೆ, ಅಪಕ್ಷೀಯತೆ, ವಿನಶ್ಯತಿ, ಅಷ್ಟೂ ವಿಕಾರಗಳು. ಇವಷ್ಟು ಏನೋ ಅದು ಅವಿದ್ಯಾ ವಿಕ್ಷೇಪ. ಇವುಗಳನ್ನ ಹರತಿ, ಯಾವುದು ಹರತಿ? ಆ ವಾಸನ. ಯಾವ ವಾಸನ? ವಾಸನ ಅಂದ್ರೇನು? ಅಚ್ಚಳಿಯದೆ ನಿಂತಿರುವಂತಹ ಜ್ಞಾನದ ಸ್ಥಿತಿ. ಅಳಿಸಿ ಹೋಗುವ ವಾಸನ ಬೇರೆ, ಅಳಸದೇ ಇರುವ ವಾಸನ ಬೇರೆ. ಅಳಸದೇ ಅಳಿಸಿ ಹೋಗದೇ ಇರುವ ವಾಸನ ಅದು ಜ್ಞಾನ ಅಂತ ಕರೆಯೋಣಂತೆ. ಕಥಂ ಹರತಿ? ಒಂದು ಸಣ್ಣ ಉದಾಹರಣೆ. ರಸಾಯನಂ ರೋಗಾನ್ ಇವ, ಗೊತ್ತಾಗ್ಲಿಲ್ಲ, ರಸಾಯನಂ ರೋಗಾನ್ ಇವ. ಇದು ಮೂರು ಬೆರಳಿನಿಂದ ಇಲ್ಲ ಮೆಂತೆ ಮತ್ತಿತ್ತ ಒಂದು ಕರ್ಬು, ಒಂದು ಹತ್ತು ಕರ್ಬೇವಿನ ಸೊಪ್ಪು, ಹತ್ತಲ್ಲ ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪು, ಇನ್ನೊಂದೇನು ಜೀರಿಗೆ ಹಾಕಿ ಚೆನ್ನಾಗಿ ಅಗದು ಅಗದು ತಿನ್ಬೇಕದನ್ನ. ನಾನು ಕೇಳಿದೆ ಅಂತೆ ಇದ್ದೆ ನನ್ನ ಹೊರಗೆ ಏನದ, ಅದು ನೆನೆ ಹಾಕ್ಬೇಕು. ನೆನೆ ಹಾಕಿದ್ರು ತಿನ್ಲಿಕ್ಕೆ ಆಗುದಿಲ್ಲಪ್ಪ, ಅವು ಗಟ್ಟಿನೇ ಇರ್ತಾವು. ನಾನು ಸಾಫ್ಟ್ ಆಗುದಿಲ್ಲ ಅಂತ ಹೇಳೋಂಗಿಲ್ಲ, ಆದ್ರೆ ನನ್ನ ಹಲ್ಲಿಗೆ ಬರುವಷ್ಟು ಸಾಫ್ಟ್ ಆಗುದಿಲ್ಲ. ಇನ್ನೇನ್ ಮಾಡೋ ಸ್ವಾಮೀಜಿ, ಕುಟ್ಟಿ ತಿನ್ನೋದು ಹೆಂಗ ಕುಟ್ಟದ್ ಕುಡ್ತೀವಿ, ಮೂರು ಬೇರೆ ಬೇರೆ ಯಾಕೆ ಮೂರು ಸೇರಿಸಿ ಕುಟ್ಬಿಟ್ಟು ಪೇಸ್ಟ್ ಆಗ್ತದೆ ನೋಡೋಣ. ಸೊ ಇದು ರಸಾಯನ ಅಂತ ಈ ಮೈಸೂರು ಬೆಂಗಳೂರಿನಲ್ಲಿ ರಸಾಯನ ಅಂದ್ರೆ ಬೇರೆ. ಬಾಳೆಹಣ್ಣನ್ನ ಬಾಳೆಹಣ್ಣನ್ನ ಹೂಳುಗಳನ್ನಾಗಿ ಮಾಡಿ ಕೊಬ್ಬರಿ ಹಸಿ ಕೊಬ್ಬರಿ ಅಂತ ಸಕ್ಕರೆ ಉದುರಿಸ್ತಾರೆ, ಅದಕ್ಕೆ ರಸಾಯನ. ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ತಾರೆ. ಸಿಂಪ್ಲೆಸ್ಟ್ ಈಸಿಯೆಸ್ಟ್ ಕ್ವಿಕ್ಕೆಸ್ಟ್ ಸ್ವೀಟ್ ಸಾಮಾನ್ಯವಾಗಿ ಬಡವರ ಮನೆಯಲ್ಲಿ ಇಷ್ಟು ಮಾಡಿಕೊಡ್ತಾರೆ. ಖುಷಿ ನಮಗೂ ಬಹಳ ಖುಷಿ ಆಗ್ತದೆ, ಅವ್ರಿಗೂ ಬಹಳ ಖುಷಿ ಆಗ್ತದೆ. ನಾವು ಸಾಮಿಗೆ ಮಾಡ್ಕೊಡ್ತೀವಿ, ಅದಷ್ಟು ರುಚಿ ಇರುತ್ತೆ. ಅದಕ್ಕೆ ನೀವು ಇಲ್ಲಿ ನೀವು ರಸಾಯನ ಹೋದ್ರೆ ಇಲ್ಲಿ ನಾವೆಲ್ಲ ಅವಿದ್ಯಾ ಭಿಕ್ಷೇಪಗಳು ಕಳ್ಕೊಂಡ್ರೆ ಏನ್ ಮಾಡ್ಬೇಕು? ರಸಾಯನ ಇಲ್ಲಪ್ಪ, ಹಾಗೇನಿಲ್ಲ. ಆ ರಸಾಯನ ಬೇರೆ, ಈ ರಸಾಯನ ಬೇರೆ. ರೋಗಗಳನ್ನ ಹರಣ ಮಾಡುವಂತಹ ಯಾವ ಔಷಧಗಳು ಅಂತ ನೀವು ಹೇಳ್ತೀರೋ ಔಷಧಗಳಂತೆ ಈ ಶ್ರವಣ ಮನನ ನಿಧ್ಯಾಸನದಲ್ಲಿಯ ಈ ಪ್ರಕಾರವಾದಂತಹ ಮನನಾತ್ಮಕವಾದ ಶ್ಲೋಕಗಳು ನೀವು ಇವು ಒಂದು ರಸಾಯನ ಇರ್ತದೆ. ಏನ್ ಮಾಡ್ತವೆ? ಹರತಿ ಎಲ್ಲ ವಿಕ್ಷೇಪಗಳನ್ನ ಅದು ನಾಶ ಮಾಡುತ್ತವೆ. ವಿವಿಕ್ತ ದೇಶ ಆಸೀನ ವಿರಾಗೋ ವಿಜಿತೇಂದ್ರಿಯ ಭಾವಯೇರೀಕಮಾತ್ಮಾನಂ ತಮನಂತಮನಸ್ನಧೀರಿ ವಿವಿಕ್ತ ದೇಶ ಆಸೀನ ವಿರಾಗೋ ವಿಜಿತೇಂದ್ರಿಯ ಭಾವಯೇರೀಕಮಾತ್ಮಾನಂ ವಿವಿಕ್ತ ದೇಶ ಆಸೀನ ಲೆಟ್ ಯು ಗೋ ಅಂಡ್ ಸಿಟ್ ಲೆಟ್ ಯು ಗೋ ಅಂಡ್ ಸಿಟ್ ಇಲ್ಲಿ ಇಲ್ಲಿ ಏಕಾಂತ ಸ್ಥಾನದಲ್ಲಿ ಕೂತು ಏಕಾಂತ ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಎರಡು ತರ ಕೂತ್ಕೊಳ್ಳಿಕ್ ಸಾಧ್ಯ. ಇಮ್ಮಿಡಿಯೇಟ್ಲಿ ತೀವ್ರ ವೈರಾಗಿಗಳಾಗಿ ಕೂತ್ಕೋಬೇಕು, ಪೂರ್ವಭಾವಿಯಾಗಿ ಎಲ್ಲ ವಿಷಯಗಳ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಅದು ಏಕಾಂತ ಸ್ಥಾನ ಇರ್ತದೆ. ಅಲ್ಲಿ ಯಾವ ತೊಂದರೆಗಳು ಇಲ್ಲ, ಇವತ್ತು ಕೋಟಿ ಇತ್ಯಾದಿಗಳ ತೊಂದರೆಗಳು ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಹಾವು ಚೇಳುಗಳ ಕಾಟ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಜಿಲ್ಲಿಗಳೇನಾದ್ರೂ ಬರ್ತಾ ಇದೆಯೋ ಅಂತ ಇಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಒಂದು ಸುಂದರವಾದಂತಹ ಒಂದು ಮೃದುವಾದಂತಹ ಬಟ್ಟೆಯನ್ನು ಹಾಸಿಕೊಂಡು ಅಂತ ಎರಡು ಮೂರು ಇಂಚಿನ ತಪ್ಪೊಂದು ಬೆಡ್ಡ ತೊಗೊಂಡು ಹೋಗ್ಬೇಕು. ಅಷ್ಟು ಮಾಡಿಕೊಂಡು ಸೀಟ್ ಕೆಳಗಡೆ ಸ್ವಲ್ಪ ಎತ್ತರ ಮಾಡಿಕೊಂಡು ಯಾಕೆ ಮಾತಾಡ್ತೀನಿ ಅಂತಂದ್ರೆ ಶೃಂಗೇರಿ ಒಂದ್ಸಲ ಕ್ಯಾಂಪ್ ಮಾಡಿತ್ತು. ಆ ಶೃಂಗೇರಿ ಕ್ಯಾಂಪ್ ಮಾಡಿದಾಗ ಮಧ್ಯದಲ್ಲಿ ಒಂದು ದಿವಸ ಕರ್ಶನ ಏನಾಗಿತ್ತು, ನಾನು ಮೌನ ಆಚರಣೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮೌನ. ಆಮೇಲೆ ನಾನು ರೌಂಡ್ ಹಾಕ್ತಾ ಇರ್ತೀನಿ, ವಿಶಾಲವಾದ ಜಾಗ ಇದೆ, ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ಕೂತ್ಕೋಬಹುದು, ಆದರೆ ಶಾಂತ ಸ್ಥಾನದಲ್ಲಿ ಹೋಗಿ ಕೂತ್ಕೋಬೇಕು. ಆಮೇಲೆ ಕಳಿಸಿದೆ. ನೀವು ಕವನ ಬರೀರಿ, ಲೇಖನ ಬರೀರಿ, ಈಗ ನಾಲ್ಕೈದು ದಿವಸ ಆಗಿ ಹೋಗಿರೋ ವಿಷಯಗಳಿಗೆ ಸಾರಾಂಶ ಬರೀರಿ, ಅಥವಾ ಏಕಾಂತ ನಿಮ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಅಷ್ಟು ಚಿತ್ರ ಬಿಡಿಸ್ರಿ, ಅದು ಎಲ್ಲ ಸಾಧ್ಯ ಆದಷ್ಟು ಜನ ಚಿಪ್ಸ್ ಹೇಳ್ಕೊಟ್ಟು ಅವರು ಬಹಳ ಸಂತೋಷ ಹರಿಬಿದ್ದೇಕಾರ ಸಂತೋಷ. ನಾನು ಸುಮಾರು 9:30 ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡಾಗ ಏನು ಮಾಡಬೇಕು, ಒಬ್ಬ ಹಂಚಿನ ಮೇಲೆ ಹೋಗಿ ಕೂತ್ಕೊಂಡೆ, ಒಬ್ಬ ದೇವಸ್ಥಾನದ ಪ್ಯಾರಾಪೆಟ್ ಮೇಲೆ ಹೋಗಿ ಕೂತ್ಕೊಂಡಾರೆ, ಒಬ್ಬ ನದಿ ದಂಡಿಗೆ ಹೋಗಿ ಕೂತ್ಕೊಂಡಾನೆ, ಒಬ್ಬನು ಬಂಡೆ ಮೇಲೆ ಕೂತ್ಕೊಂಡಾನೆ, ಒಬ್ಬೊಬ್ಬರು ಒಂದೊಂದು ಕಡೆ. ಇದು ಕೆಲವು ಕಡೆಗೆ ಸಾಮಾನು ಸಾಮಾನು ಓಡೋಗುತ್ತೆ, ಈಗ ಅದು ಹರಟೆ ಹೊಡೆಯುತ್ತೆ. ಆಮೇಲೆ ಹೋಗಿ ಕೇಳಿದೆ ಅವರಿಗೆ ಏನ್ ಮಾಡಬೇಕು ಯಾಕೆ ಹೌದಿ, ಅದೇ ಆತ್ಮ ವಿಚಾರ ಡಿಸ್ಕಸ್ ಮಾಡಿ. ಇದು ಕೆಲವೊಂದು ಸಂಕಲ್ಪ ಅಂತ ಗೊತ್ತಿದೆ, ಶನಿ ದೇವರ ಪೂಜೆಗೆ ಸಂಕಲ್ಪ. ಅಲ್ಲಿ ಶೃಂಗೇರಿಯೊಳಗೆ ಚಂದ್ರವಂಶ ದೇವಸ್ಥಾನದೊಳಗೆ ಒಂದು ಕಂಬ ಇದೆ, ಅದು ಶನಿ ಅದರೊಳಗೆ ಇಷ್ಟೇ ಒಂದು ಶನಿ ವಿಗ್ರಹ ಇದೆ ಕೆಳಗೆ. ಆ ಶನಿ ವಿಗ್ರಹ ಇರೋದ್ರಿಂದ ಅಲ್ಲಿ ಬಂದು ಎಲ್ಲರೂ ಶನಿ ಪೂಜೆ ಮಾಡಿಸ್ತಾರೆ. ಸೊ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದಾಗ ಇವರು ಶನಿ ಪೂಜೆ ಮಾಡಿಸ್ತಿದ್ರು. ಆಮೇಲೆ ಆ ಕಳಿಸಿದ್ದು ಮೌನ ಮಾಡಲಿಕ್ಕೆ ಸ್ವಾಮೀಜಿ ಏನು ಕೇಳ್ತಾರೆ ಅಂತೇಳಿ ಕೆಲವು ಹೆದರ್ಕೊಂಡು ಏಳೆಂಟು ಜನ ಕೂತಿದ್ರು, ಎರಡು ಮೂರು ಮಂದಿ ಓಡೋಗ್ರು. ಆಮೇಲೆ ನಾ ಹೋದೆ, ಸ್ವಾಮೀಜಿ ನಾ ಇನ್ನೇನು ಕೇಳಿಲ್ಲ, ನನ್ನ ಹೆಸರಿನ ಸಂಕಲ್ಪ ಸ್ವಾಮೀಜಿ, ನನಗೆ ಏನು ಬೇಕಾಗಿಲ್ಲ, ಎಲ್ಲ ಕರ್ಮ ಕಾರಣದಲ್ಲಿ ಮುಕ್ತಿ ಮಾಡಿಬಿಟ್ರು, ನಮಗೆ ಯಾವ್ದು ಬೇಕಾಗಿಲ್ಲ, ನಮಗೆ ಮಗನೇ ಹೆಸರು ನಂದಿ. ಇದು ಮೌನ ಅಲ್ಲ, ಮೌನ ನೀನು ಮನೆ ಬಿಟ್ಟು ಹೋಗಿದ್ರೆ ಮೌನ, ಊರು ಬಿಟ್ಟು ಹೋದ್ರೆ ಮೌನ, ದೇಶ ಬಿಟ್ಟು ಹೋದ್ರೆ ಮೌನ ಅಲ್ಲ. ಮೌನ ಏನದು, ನನ್ನ ಒಳಗಿರುವಂತಹ ಸಂಬಂಧಗಳನ್ನ ಮೌನ ಮಾಡಿದೆ, ನನ್ನ ಒಳಗಿರುವಂತಹ ಸಂಬಂಧಗಳನ್ನ. ಏನು ಸಂಬಂಧಗಳು, ಬೇಕು ಬೇಡ ಎನ್ನುವ ಸಂಬಂಧಗಳು, ಇಷ್ಟ ಅನಿಷ್ಟ ಎನ್ನುವ ಸಂಬಂಧಗಳು, ನನ್ನವರು ನಿಮ್ಮವರು ಅನ್ನುವಂತಹ ಸಂಬಂಧಗಳು, ಆ ನಮಗೆ ಸೇರಿದ್ದನ್ನು ಅಭಿಮಾನದ ಸಂಬಂಧಗಳು, ಇವಷ್ಟು ಏನಾಗಬೇಕು ಮೌನ. ಮೌನ ಅಂದ್ರೆ ಏನು, ಅಲ್ಲಿ ನಂದು ಇಲ್ಲ ನಿಂದು ಇಲ್ಲ. ಸೊ ವಿವಿಕ್ತ ದೇಶ ಅಂದ್ರೆ ಹಿಂಗಿರ್ತದೆ, ಏನು ಏಕಾಂತ ವಾಸ. ಹೌದು, ವಿವಿಕ್ತ ದೇಶ ಆಸೀನ ವಿರಾಗ ರಾಗವರ್ಜಿತ. ಆ ಒಂದು ಕ್ಷಣ ನನಗೆ ಏನು ಬೇಕು ಏನು ಬೇಡ ಅನ್ನೋದು ನ್ಯೂಟ್ರಲೈಸ್ ಆಗಿರುತ್ತೆ. ಮುಂದೆ ಈ ಜ್ಞಾನದಿಂದ ಹೊರಗೆ ಬಂದಮೇಲೆ ಒಂದು 100 ಬೇಕನ್ನೋ ಬರಲಿ, ಏನು ತೊಂದರೆ ಇಲ್ಲ. ಇವತ್ತು ನಾನು ಈ ಕ್ಷಣ ಧ್ಯಾನಕ್ಕೆ ಕೂರ್ತಾ ಇದ್ದೀನಿ, ಈ ಧ್ಯಾನಕ್ಕೆ ಕೂರುವಾಗ ನನಗೆ ಇವು ಯಾವೂ ಬೇಕಾಗಿಲ್ಲ, ನೋ ರಾಗ. ಇಂದ್ರಿಯಗಳನ್ನ ಬಾಹ್ಯದಲ್ಲಿಯೂ ಅಂತರಂಗದಲ್ಲಿಯೂ ನಿಗ್ರಹಿಸಿಕೊಳ್ಳು, ಅಲ್ಲಿ ಆತ್ಮಾನಂ ಭಾವವೇ ಮಾ, ನಾನು ಎನ್ನುವುದೊಂದು ಮಾತ್ರ ಅನಿಸಿಕೆ, ಇತರ ಅನಿಸಿಕೆಗಳಿಂದ ರಹಿತವಾದ ನಾನು ಎನ್ನುವ ಮಾತ್ರವಾದ ಅನಿಸಿಕೆ ಆತ್ಮಾನಂ. ಅದನ್ನು ನೀನು ಲಕ್ಷಿಸು, ಅಲ್ಲಿ ಕಂಡು ಬರ್ತದೆ ಏನದು, ಅನಂತಂ ಅನನ್ಯತೀ, ಅದನ್ನು ಕಂಡು ಬರ್ತದೆ. ಯಾಕಂಡು ಬರ್ತದೆ, ಅದು ಅನಂತವಾಗಿದೆ, ಅದು ಅನನ್ಯತೀ, ನನ್ನ ಹೊರತುಪಡಿಸಿ ಬೇರೆ ಇಲ್ಲ, ಅದು ನಾನೇ ಆಗಿತ್ತು ಅನ್ನುವುದು ಸ್ಪಷ್ಟ ಇದೆ, ಸ್ಪಷ್ಟವಾಗಿ ಕಂಡು ಬರ್ತದೆ. ಆತ್ಮಾನಂ ತಂ ಅನಂತಂ, ಆತ್ಮಾನಂ ತನ್ನನ್ನ ತಾನು ಅನಂತಂ ಎನ್ನುವುದನ್ನ ನೀನು ಹೊರತುಪಡಿಸಿ ಬೇರೆ ಇಲ್ಲದೇ ಇರುವಂತಹ ಆತ್ಮನು ನಾನೇ ಅನ್ನುವುದನ್ನು ಲಕ್ಷಿಸು, ಗಮನಿಸು, ಅದು ಸ್ಪಷ್ಟವಾಗ್ತದೆ. ಆತ್ಮನ್ಯೇವಾಖಿಲಂ ದೃಶ್ಯಂ ಪ್ರವಿಲಾಪ್ಯಧಿಯಾಸುಧೀ ನಿರ್ಮಲಾಕಾಶವತ್ತದಾ ವಿಹಾಯ ಪರಮಾರ್ಥವಿ